ஒல்லனோ ஹரி கொள்ளனோ, ஒல்லனோ ஹரி கொள்ளனோ. எல்ல சாதன வீட்டு துளசி இல்லத பூஜே, ஒல்லனோ ஹரி கொள்ளனோ. எல்ல சாதன வீட்டு துளசி இல்லத பூஜே, ஒல்லனோ ஹரி கொள்ளனோ. எல்ல சாதன வீட்டு துளசி இல்லத பூஜே, ஒல்லனோ ஹரி கொள்ளனோ. எல்ல சாதன வீட்டு துளசி இல்லத பூஜே, ஒல்லனோ ஹரி கொள்ளனோ. ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದು, ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದು, ಮಧುಪರ್ಕ ಪಂಚೋಪಚಾರವಿದು, ಮಧುಪರ್ಕ ಪಂಚೋಪಚಾರವಿದು. ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ, ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ, ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ. ಸಗಮಲನಾದ ಶ್ರೀ ತುಳಸಿ ಇಲ್ಲದ ಪೂಜೆ, ಸಗಮಲನಾದ ಶ್ರೀ ತುಳಸಿ ಇಲ್ಲದ ಪೂಜೆ, ಒಲ್ಲನೋ ಹರಿ ಕೊಳ್ಳನೋ, ಒಲ್ಲನೋ ಹರಿ ಕೊಳ್ಳ. ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದು, ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದು, ತಂತು ತಪದೆ ತಂತ್ರ ಸರವಿದು. ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದು, ತಂತು ತಪದೆ ತಂತ್ರ ಸರವಿದು. ಸಂತತ ಸುಖ ಸಂಪೂರ್ಣನ ಪೂಜೆಗೆ, ಸಂತತ ಸುಖ ಸಂಪೂರ್ಣನ ಪೂಜೆಗೆ, ಸಂತತ ಸುಖ ಸಂಪೂರ್ಣನ ಪೂಜೆಗೆ. ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ, ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ, ಒಲ್ಲನೋ ಹರಿ ಕೊಳ್ಳನೋ, ಒಲ್ಲನೋ ಹರಿ ಕೊಳ್ಳನೋ. ಹರಿ ಹರಿ ಪೂಜೆಯ ಮಾಡದೆ ತುಳಸಿ ಮಂಜರಿಯಿಂದ, ಪೂಜೆಯ ಮಾಡದೆ ತುಳಸಿ ಮಂಜರಿಯಿಂದ, ಮೂಜಗ ದೊಡೆಯ ಮುರಾರಿಯನು. ಪೂಜೆಯ ಮಾಡದೆ ತುಳಸಿ ಮಂಜರಿಯಿಂದ, ಮೂಜಗ ದೊಡೆಯ ಮುರಾರಿಯನು. ರಾಜಾದಿ ರಾಜನೆಂಬ ಮಂತ್ರ ಪುಷ್ಪಗಳು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲಮೋ ಹರಿ ಕೊಳ್ಳಮೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ